ಡಾಕ್ಟರ್ ವಿಜಯಕುಮಾರ್ ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್. ಈಗ ಇವತ್ತಿನ ವಿಷಯ ಬಂದ್ಬಿಟ್ಟು ಲಂಗ್ಸ್ ಕ್ಯಾನ್ಸರ್ ಅಂತಿದೆ. ಲಂಗ್ಸ್ ಕ್ಯಾನ್ಸರ್ ಅಂತಂದರೆ ಏನು, ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರ? ಮೊದಲನೇದಾಗಿ ಲಂಗ್ಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಶ್ವಾಸಕೋಶ ಅಂತೀವಿ, ಅಂದರೆ ಈ ಉಸಿರಾಟದ ಚೀಲ ಗ್ರಾಮೀಣ ಭಾಷೆಯಲ್ಲಿ ಹೇಳ್ಬೇಕಂತ ಹೇಳಿದ್ರೆ, ಸೊ ದೇಹದ ಯಾವುದೇ ಭಾಗಕ್ಕೆ ಆಗ್ತಕ್ಕಂತಹ ಕ್ಯಾನ್ಸರ್ ಇದೆಯಲ್ಲ, ಅದೇ ಥರನಾಗಿ ಈ ಕ್ಯಾನ್ಸರ್ ಲಂಗ್ಸ್ಗಾದರೆ ಅದಕ್ಕೆ ನಾವು ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ. ಈ ಆಗಸ್ಟ್ 1 ವಿಶ್ವ ವರ್ಲ್ಡ್ ಲಂಗ್ ಕ್ಯಾನ್ಸರ್ ಡೇ, ವಿಶ್ವ ಶ್ವಾಸಕೋಶ ಕ್ಯಾನ್ಸರ್ ದಿನವಾಗಿ ಅದನ್ನು ಪರಿಗಣಿಸ್ತಾರೆ. ಅದೇ ಒಂದು ಉದ್ದೇಶಕ್ಕಾಗಿ ಇವತ್ತು ಒಂದು ಶ್ವಾಸಕೋಶದ ಕ್ಯಾನ್ಸರ್ನ ಒಂದು ಏನು ತಿಳುವಳಿಕೆಯ ಸಲುವಾಗಿ ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಿದ್ದೇನೆ. ನಾನು ಆಗಲೇ ಹೇಳಿದಾಗೆ ಲಂಗ್ ಬೇರೆ ಭಾಗಗಳಿಗೆ ದೇಹದ ಯಾವುದೇ ಭಾಗಕ್ಕೆ ಆಗ್ತಕ್ಕಂಥ ಒಂದು ಗಡ್ಡೆ ಅಥವಾ ಏನು ಕ್ಯಾನ್ಸರ್ ಅಂತ ಹೇಳ್ತ ಅದು ಲಂಗ್ಸ್ಗಾದಾಗ ಅದನ್ನ ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಯಾಕೆ ಈ ಲಂಗ್ಸ್ ಕ್ಯಾನ್ಸರು ಅತಿ ಮುಖ್ಯವಾಗುತ್ತೆ ಅಥವಾ ಯಾಕೆ ಇದಕ್ಕಾಗಿ ವಿಶೇಷವಾದಂಥ ಒಂದು ದಿನವನ್ನು ವಿಶ್ವದಾದ್ಯಂತ ಒಂದು ತಿಳುವಳಿಕೆ ಸಲುವಾಗಿ ಏನು ಪರಿಗಣಿಸ್ತಾರೆ ಅಂತ ಹೇಳಿದ್ರೆ, ಅಂದರೆ ಇದು ವಿಶ್ವದ ಅತಿ ದೊಡ್ಡ ಕಿಲ್ಲರ್ ಆಗಿದೆ. ಅಂದರೆ ಅತಿ ಹೆಚ್ಚು ಸಾವನ್ನು ಉಂಟು ಮಾಡತಕ್ಕಂತಹ ಕ್ಯಾನ್ಸರ್ ಲಂಗ್ಸ್ ಕ್ಯಾನ್ಸರ್ ಆಗಿದೆ. ಸುಮಾರು 1 ವಿಶ್ವಾದ್ಯಂತ ಸುಮಾರು 20 ಅಂದರೆ 2 million ಜನ ಈ ಶ್ವಾಸಕೋಶದ ಕ್ಯಾನ್ಸರ್ಗೆ ತುತ್ತಾಗಿ ಸಾವನ್ನಪ್ತಾರೆ. ಭಾರತದಂಥ ರಾಷ್ಟ್ರದಲ್ಲಿ ಸರಿಸುಮಾರಾಗಿ ಏನೂ ಇಲ್ಲಪ್ಪ ಅತಿ ಕಡಿಮೆ ಅಂದ್ರೂ ಕೂಡ ಅಟ್ಲೀಸ್ಟ್ 1 lakh ಜನ ವಾರ್ಷಿಕವಾಗಿ ಈ ಲಂಗ್ ಕ್ಯಾನ್ಸರ್ಗೆ ತುತ್ತಾಗಿ ಮರಣ ಹೊಂದ್ತಾರೆ. ಸೊ ಹಾಗಾಗಿ ಈ ಲಂಗ್ಸ್ಗೆ ಆಗ್ತಕ್ಕಂಥ ಒಂದು ಕ್ಯಾನ್ಸರ್ ಅತಿ ವಿಶೇಷವಾಗುತ್ತೆ ಮತ್ತು ಸಮಾಜದ ಆರೋಗ್ಯದ ದೃಷ್ಟಿಯಿಂದ ಅದರ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಹೊಂದ್ತಕ್ಕಂಥದ್ದು ಅತಿ ಮುಖ್ಯವಾಗುತ್ತೆ. ಕೇಳುವರೆ ಗಮನಿಸಿ, ತಾವು ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ. ಲಂಗ್ಸ್ ಕ್ಯಾನ್ಸರ್ ಕುರಿತು ತಮಗೆ ಯಾವುದೇ ರೀತಿಯ ಮಾಹಿತಿ ಬೇಕಾದಲ್ಲಿ 270-340 ಇನ್ನೊಂದು ಸಂಖ್ಯೆ 270-350 ಹಾಗೂ ಇನ್ನೊಂದು ಸಂಖ್ಯೆ ಇದೆ 270-237 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆ ವೈದ್ಯರಿದ್ದಾರೆ, ತಜ್ಞ ವೈದ್ಯರ ಜೊತೆ ತಾವು ಮಾಹಿತಿಯನ್ನು ಪಡೆದುಕೊಳ್ಬೋದು. ಡಾಕ್ಟ್ರೆ, ನಾವು ಮುಂದಿನ ಪ್ರಶ್ನೆಗೆ ಬರ್ತೇನೆ, ಅದು ಕ್ಯಾನ್ಸರ್ಗಳಲ್ಲಿ ಪ್ರಕಾರಗಳೆಷ್ಟು ಅಂತ. ಲಂಗ್ ಕ್ಯಾನ್ಸರಲ್ಲಿ ಸರಳವಾಗಿ ಇದನ್ನು 2 ವರ್ಗೀಕರಿಸ್ತಾರೆ. ಒಂದು ಸ್ಮಾಲ್ ಸೆಲ್ ಕಾರ್ಸಿನೋಮ ಮತ್ತು ನಾನ್ ಸ್ಮಾಲ್ ಸೆಲ್ ಲಂಗ್ ಕ್ಯಾನ್ಸರ್ಸ್ ಅಂತ, ಸ್ಮಾಲ್ ಸೆಲ್ ಕ್ಯಾನ್ಸರ್ ಮತ್ತು ನಾನ್ ಸ್ಮಾಲ್ ಸೆಲ್ ಅಂತ ಮಾಡ್ತಾರೆ. ಅದು ಟ್ರೀಟ್ಮೆಂಟಿನ ದೃಷ್ಟಿಯಿಂದಾಗಿ ಮುಖ್ಯವಾಗುತ್ತೆ. ಜನಸಾಮಾನ್ಯರಿಗೆ ಅದರ ಅವಶ್ಯಕತೆ ಇಲ್ಲ. ಅಂದರೆ ಲಂಗ್ಸ್ಗೆ ಆಗ್ತಕ್ಕಂಥ ಗಡ್ಡೆನ ಲಂಗ್ಸ್ ಕ್ಯಾನ್ಸರ್ ಅಂತ ಅಂತ ಅವ್ರಿಗೆ ತಿಳುವಳಿಕೆ ಬಂದರೆ ಸಾಕು. ಆದರೆ ಟ್ರೀಟ್ಮೆಂಟಿನ ಒಂದು ದೃಷ್ಟಿಕೋನದಿಂದ ಅದನ್ನು 2 ಲಾರ್ಜ್ ಕ್ಯಾಟಗರೀಸ್ ಆಗಿ ಮಾಡ್ತಾರೆ, ಒಂದು ಸ್ಮಾಲ್ ಸೆಲ್ ಮತ್ತು ನಾನ್ ಸ್ಮಾಲ್ ಸೆಲ್ ಅಂತ ಮಾಡ್ತಾರೆ. ಆಮೇಲೆ ಈಗ ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತಾ ಇದ್ರಲ್ಲ, ಈ ಲಂಗ್ಸ್ ಕ್ಯಾನ್ಸರ್ ಅಂತ ಲಂಗ್ಸ್ಗೆ ಗಡ್ಡೆ ಬೆಳೀತು, ನಮ್ಮ ದೇಹದಲ್ಲಿ ಬೆಳವಣಿಗೆ ಆಯಿತು ಅಂತಂದರೆ ಮನುಷ್ಯನಿಗೆ ತೊಂದರೆ ಏನಾಗ್ತದೆ ಅಥವಾ ಆ ರೋಗಿಗೆ ತೊಂದರೆ ಏನಾಗ್ತದಂತೀರಿ? ನೋಡಿ, ಯಾವುದೇ ಅಂಗಕ್ಕೆ ಗಡ್ಡೆ ಬೆಳೀತು ಅಂತ ಹೇಳಿದ್ರಂದರೆ ಆ ಅಂಗ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಕುಂಠಿತ ಆಗತ್ತೆ, ಅಂದರೆ ಕಡಿಮೆ ಆಗತ್ತೆ. ಓಕೆ, ಈಗ ಉಸಿರಾಟದ ಚೀಲದ ಕೆಲಸ ಏನು? ಉಸಿರಾಡಿಸೋದು. ಓಕೆ, ಆವಾಗ ಏನಾಗುತ್ತೆ, ಈ ಲಂಗ್ಸ್ ಕ್ಯಾನ್ಸರ್ ಆದಾಗ ಅವ್ರಿಗೆ ಕೆಮ್ಮಾಗುತ್ತೆ. ಈಗ ಸಾಮಾನ್ಯವಾಗಿ ಆಗ್ತಕ್ಕಂಥ ಕೆಮ್ಮಿನ ಜೊತೆ ಅದನ್ನು ನಾವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೆಮ್ಮಾಗುತ್ತೆ, ಆದರೆ ಈಗ ಏನದು ಸೀಸನಲ್ ಆಗಿ, ಅಂದರೆ ಈ ವಾತಾವರಣ ಬದಲಾವಣೆಯಿಂದ ಆಗಿರ್ತಕ್ಕಂಥ ಕೆಮ್ಮು ಬರುತ್ತೆ ಹೋಗುತ್ತೆ. ಆದರೆ ಈ ಕ್ಯಾನ್ಸರಿಂದ ಆಗ್ತಕ್ಕಂಥ ಕೆಮ್ಮು ಕ್ರಮೇಣವಾಗಿ ಜಾಸ್ತಿ ಹಾಕೋತಾ ಹೋಗುತ್ತೆ ಮತ್ತು ಯಾವತ್ತೂ ಕಡಿಮೆನೇ ಆಗೋದಿಲ್ಲ. ಹೋಗೋದು ಬರೋದು ಹೋಗೋದು ಬರೋದು ಈ ಥರ ಇರುತ್ತೆ. ಆ ಥರನಾದಂಥ ಒಂದು ಇನ್ನು ಪರ್ಸಿಸ್ಟೆಂಟ್ ಕಾಫ್ ಅಂತೀವಿ, ಅಂದರೆ ಯಾವಾಗಲೂ ಇರತಕ್ಕಂಥ ಕೆಮ್ಮು. ಆಮೇಲೆ ಉಸಿರಾಟ ಸರಿಯಾಗಿ ಆಗ್ತಾ ಇರಲ್ಲ, ಹಾಗಾಗಿ ಅವರಿಗೆ ದಮ್ ಬರುತ್ತೆ. ನಡೆದ್ರೆ ದಮ್ ಬರೋದು, ಸಣ್ಣ ಕೆಲಸ ಮಾಡಿದ್ರೂ ಕೂಡ ದಮ್ ಬರೋದು, ಆ ಥರನಾದಂಥ ಸಿಂಪ್ಟಮ್ಸ್ ಬರ್ಬೋದು. ಆಮೇಲೆ ಗಡ್ಡೆ ಇರೋದ್ರಿಂದಾಗಿ ಎದೆನೋವು ಬರ್ಬೋದು. ಆಮೇಲೆ ಧ್ವನಿ ಬದಲಾವಣೆ ಆಗ್ಬೋದು. ಈಗ ಲಂಗ್ ಕ್ಯಾನ್ಸರಿಂದ ಗಡ್ಡೆ ಸ್ಪ್ರೆಡ್ ಆಗಿ ಈ ಧ್ವನಿ ಪೆಟ್ಟಿಗೆಗೆ ಏನಾದರೂ ಸ್ಪ್ರೆಡ್ ಆಯ್ತಂದರೆ, ಅಥವಾ ಆ ಧ್ವನಿ ಪೆಟ್ಟಿಗೆಗೆ ಇರತಕ್ಕಂಥ ನರ್ವ್ಸ್ಗೆ ಈ ಒಂದು ಏನು ಟ್ಯೂಮರ್ಗಳು ಹೋಗಿ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ ಆವಾಗ ಧ್ವನಿಲೂ ಕೂಡ ಬದಲಾವಣೆಗಳಾಗ್ಬೋದು. ಆಮೇಲೆ ಯಾವುದೇ ಒಂದು ಏನದು ಕ್ಯಾನ್ಸರ್ನ ಗುಣಲಕ್ಷಣ ಅಂತ ಹೇಳಿದ್ರೆ ಅವರಿಗೆ ಹಸು ಕಡಿಮೆ ಆಗ್ತಕ್ಕಂಥದ್ದು, ವಿಪರೀತ ತೂಕ ಕಡಿಮೆ ಆಗ್ತಕ್ಕಂಥದ್ದು ಅಂಥದ್ದೆಲ್ಲ ಆಗ್ಬೋದು. ಆಮೇಲೆ ಈ ಗಡ್ಡೆಯಿಂದ ರಕ್ತಸ್ರಾವ ಆಗಿ ಏನಾಗುತ್ತೆ, ಕಫದಲ್ಲಿ ರಕ್ತ ಬರ್ತಕ್ಕಂಥದ್ದು, ಇಂಥ ಒಂದು ಸಿಂಪ್ಟಮ್ಸ್ಗಳ ಕಾಣ್ಬೋದು. ಇದು ಲಂಗ್ಸಲ್ಲಿ ಮಾತ್ರ ಇದ್ದಾಗ ಗಡ್ಡೆ, ಈ ಒಂದು ಲಂಗ್ ಕ್ಯಾನ್ಸರ್ ಅಥವಾ ಲಂಗ್ಸಿನ ಗಡ್ಡೆ ಬೇರೆ ಕಡೆ ಹರಡಿದಾಗ ಎಲ್ಲೆಲ್ಲಿ ಅದು ಹರಡುತ್ತೆ ಅದು ಆ ಥರದ ಸಿಂಪ್ಟಮ್ಸ್ಗಳು ಬರ್ಬೋದು. ಈಗ ಉದಾಹರಣೆಗೆ ಮೂಳೆಗಳಿಗೆ ಹರಡ್ತೀವಿ ಅಂತ ತಿಳ್ಕೊಳ್ಳಿ. ಮೂಳೆಗಳಿಗೆ ಹರಡಿದಾಗ ಏನಾಗುತ್ತೆ, ಅವಾಗ ಏನದು ವಿಪರೀತ ಮೂಳೆ ನೋವು ಇರುತ್ತೆ, ಜನರಲೈಸ್ಡ್ ವೀಕ್ನೆಸ್, ಜನರಲೈಸ್ಡ್ ಪೇನ್ ಅಂತೀವಿ. ಅಂದರೆ ದೇಹದ ಯಾವುದೇ ಭಾಗದಲ್ಲಿ ಬೇಕಾದರೂ ನೋವುಗಳಾಗ್ಬೋದು. ಎಲ್ಲೆಲ್ಲಿ ಹೋಗಿ ಅದು ಹರಡಿರುತ್ತಲ್ಲ ಅಲ್ಲೆಲ್ಲಿ ನೋವು ಆಗ್ಬೋದು. ಮೂಳೆಲ್ಲಿ ಹರಡುತ್ತೆ ಅಂದರೆ ಅಲ್ಲಿ ಫ್ರ್ಯಾಕ್ಚರ್ಗಳು ಕೂಡ ಆಗ್ಬೋದು. ಆಮೇಲೆ ಈಗ ಬ್ರೇನ್ಗೆ ಹೋಯಿತು ಅಂತ ಹೇಳಿದ್ರೆ ಅಂದರೆ ಈಗ ತಲೆನೋವು, ವಿಪರೀತ ತಲೆನೋವು ಈ ಥರನೆಲ್ಲ ಆಗ್ಬೋದು. ಆಮೇಲೆ ಲಿವರ್ಗೆ ಸ್ಪ್ರೆಡ್ ಆಯಿತು ಅಂತ ಹೇಳಿದ್ರೆ, ಲಿವರ್ಗೆ ಅದು ಹರಡಿತು ಅಂತ ಹೇಳಿದ್ರೆ ಆವಾಗ ಈಗ ಕಾಮಣಿ ಅಂತೀವಿ ಅಥವಾ ಕಾಮಾಲೆ ರೋಗ ಅಂತೀವಲ್ಲ ಆ ಥರ ಆಗುತ್ತೆ. ಈ ಚರ್ಮ ಹಳದಿ ಆಗೋದು, ಆಮೇಲೆ ಉಗುರುಗಳು ಹಳದಿ ಆಗೋದು, ಈ ಥರನೆಲ್ಲ ಆಗ್ಬೋದು. ಇವು ಸಾಮಾನ್ಯ ಇಂಪಾರ್ಟೆಂಟ್ ಗುಣಲಕ್ಷಣಗಳು. ಡಾಕ್ಟರ್, ಈಗ ಇದು ನನಗಾಗಿ ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆಯನ್ನು. ಈಗ ಒಂದು ಈ ಕ್ಯಾನ್ಸರ್ ರೋಗ ಯಾಕೆ ಮನುಷ್ಯನಲ್ಲಿ ಬರ್ತದೆ ಅಂತ. ಲಂಗ್ ಕ್ಯಾನ್ಸರ್ಗೆ ಅತೀ ಮುಖ್ಯವಾದಂತಹ ಒಂದು ಕಾರಣ ಅಂತ ಹೇಳಿದ್ರೆ ಅಂದರೆ ಸ್ಮೋಕಿಂಗ್, ಅಂದರೆ ಧೂಮ್ರಪಾನ ಮಾಡೋದು. ಇದು ಅತಿ ವಿಶೇಷವಾಗಿ ಅತಿ ಇಂಪಾರ್ಟೆಂಟ್ ಆದಂತಹ ಒಂದು ಕಾರಣ. ಈಗ ಧೂಮ್ರಪಾನನ ವಿಧ ವಿಧವಾಗಿ ಮಾಡ್ತಾರೆ. ಒಂದು ಬೀಡಿ ಸೇವನೆಯಿಂದ ಮಾಡ್ಬೋದು, ಅಥವಾ ಸಿಗರೇಟ್ ಸೇವನೆ ಮಾಡ್ಬೋದು, ಅಥವಾ ಹುಕ್ಕಾ ಬಳಸ್ಬೋದು, ಅಥವಾ ಈ ತಂಬಾಕಿನ ಹೊಗೆನ ಕುಡಿತಕ್ಕಂಥದ್ದು, ಅಥವಾ ಈ ಹಳ್ಳಿ ಪ್ರದೇಶಗಳಲ್ಲಿ ಅದೇನದು ಒಂದು ಮಣ್ಣಿಂದೊಂದು ಒಂದು ಇರುತ್ತೆ, ಪೈಪ್ ಇರುತ್ತೆ, ಅದರಲ್ಲಿ ತಂಬಾಕನ್ನು ತುಂಬಿ ಸೇರ್ತಕ್ಕಂಥದ್ದು, ಈ ಥರನಾಗಿ ಮಾಡತಕ್ಕಂಥದ್ರಿಂದ ಲಂಗ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದಿದೆ, ಒಂದು ಈ ಆಂಧ್ರ ಪ್ರದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಎಸ್ಪೆಷಲಿ ಅಲ್ಲಿ ರಿವರ್ಸ್ ಸ್ಮೋಕಿಂಗ್ ಅಂತ ಮಾಡ್ತಾರೆ. ಅಂತ ಹೇಳಿದ್ರೆ ಅಂದರೆ ಬೀಡಿಯ ಬೆಂಕಿ ಇರತಕ್ಕಂಥ ತುದಿನ ಸಾಮಾನ್ಯವಾಗಿ ಅದು ಬಾಯಿ ಒಳಗಡೆ ಇರಲ್ಲ, ಹೊರಗಡೆ ಇರುತ್ತೆ, ಇನ್ನೊಂದು ತುದಿ ಬಾಯಲ್ಲಿ ಇಟ್ಕೊಂಡು ಸೆಳೀತಾರೆ. ಆದರೆ ಏನು ಮಾಡ್ತಾರೆ, ಅಲ್ಲಿ ಬೆಂಕಿ ಇರತಕ್ಕಂಥ ಪಾರ್ಟನ್ನೇ, ಭಾಗವನ್ನೇ ಬಾಯಿ ಒಳಗಡೆ ಇಟ್ಕೊಂಡು ತಗೊಳ್ತಕ್ಕಂಥದ್ದು. ಹಾಂ, ಅದು ಬೀಡಿ ಸೇವನೆ ಲಂಗ್ ಕ್ಯಾನ್ಸರ್ ಮಾಡುತ್ತೆ, ಜೊತೆಗೆ ಈ ಥರ ಒಂದು ರಿವರ್ಸ್ ಸ್ಮೋಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬಾಯಿಯ ಕ್ಯಾನ್ಸರ್ಗಳು ಕೂಡ ಬರುತ್ತೆ. ಹಾಂ, ಈ ಸ್ಮೋಕಿಂಗು ಲಂಗ್ ಕ್ಯಾನ್ಸರ್ಗೆ ಅತಿ ಮುಖ್ಯವಾದಂಥ ಕಾರಣ. ಇನ್ನೊಂದು ಏನಂದರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸ್ಮೋಕ್ ಮಾಡ್ತಾ ಇರ್ತಾನೆ, ಆದರೆ ಅವನ ಜೊತೆ ಆ ಪಕ್ಕದಲ್ಲಿರ್ತಕ್ಕಂಥ ವ್ಯಕ್ತಿ ಕೂಡ ಅವನಷ್ಟೇ ಒಂದು ಧೂಮ್ರಪಾನ ಮಾಡಿದಂಥ ಒಂದು ಅನುಭವವನ್ನು ಪಡ್ತಾನೆ. ಅಂದರೆ ಏನಂತ ಹೇಳಿದ್ರೆ, ಈಗ ಬಿಡಿ ಸಿಗರೇಟ್ ಅವನು ಸೇದಬೇಕಾದ್ರೆ ಮಾತ್ರ ಆ ವ್ಯಕ್ತಿಯ ಬಾಯಲ್ಲೇ ಇರುತ್ತೆ. ಈಗ ಒಂದು ಕರೆ ಬಂದಿದೆ ಸರ್, ನೋಡೋಣ. ಹಲೋ ಹಲೋ ಹಲೋ ಹಲೋ. ಹಾಂ, ನಮಸ್ಕಾರ ಸರ್. ಹಾಂ ಸರ್, ನಮಸ್ತೆ. ಹಾಂ ಸರ್, ಇವತ್ತು ಲ್ಯಾರಿನ್ ಇದು ಲಂಗ್ಸ್ ಕ್ಯಾನ್ಸರ್ ಕುರಿತು ಡಾಕ್ಟರ್ ವಿಜಯ್ ಕುಮಾರ್ ಇರಿದ್ದಾರೆ. ತಾವು ಪ್ರಶ್ನೆ, ವಯಸ್ ಯಾಕೋ ಸಾಣ್ ಬರ್ತಾ ಇದೆ ಸರ್? ಇಲ್ಲ ಸರ್, ನಿಮ್ಮ ವಾಯ್ಸ್ ಕ್ಲಿಯರ್ ಇದೆ, ಕೇಳ್ತಾ ಇದೆ. ತಾವು ನಂದು ವಾಯ್ಸ್ ಕ್ಲಿಯರ್ ಇದೆ ಅಲ್ಲ ಸರ್? ಕ್ಲಿಯರ್ ಇದೆ ಸರ್, ತಾವು ಪ್ರಶ್ನೆಯನ್ನ ಕೇಳಿ. ಹಾ ಸರ್, ನಾವು ಇಂಡಿ ತಾಲೂಕ್ ನಿಂಬಾಳದಿಂದ ಮಾತಾಡುದು. ಹಾ ಹೇಳಿ ಸರ್, ಪ್ರಶ್ನೆಯನ್ನ ಕೇಳಿ ಸರ್. ನಾನು ವಿನೋದ್ ರಾಠೋಡ್ ಅಂತ ಹೇಳಿ ಮಾತಾಡುದು ಸರ್. ಹಾ ಹೇಳಿ ಸರ್, ವಿನೋದ್ ರಾಠೋಡ್ ಹೇಳಿ. ಈಗ ನಮ್ಮ ಮಾವನವ್ರಿಗೆ 70 ವರ್ಷ ಇದೆ. ಅವ್ರು ಕಂಟಿನ್ಯೂಸ್ ಅದು ಬೀಡಿ ಸೇರ್ತಾ ಇದ್ರು ಮೊದಲೆಲ್ಲ, ಈಗಲೂ ಸೇರ್ತಾ ಇದಾರೆ ಸರ್ ಅವರು. ಆದ್ರೆ ಅದು ಕೆಮ್ಮುದು ಏನು ಅಂತ ಪರಿ ಇಲ್ಲ, ಬಟ್ ಅವ್ರಿಗೇನು ಚೆಕಪ್ ಮಾಡ್ಕೋಬೇಕು ಹ್ಯಾಂಗ್ ಏನು ಅಂತ. ಹೌದು ಹೌದು, ಚೆಕಪ್ ಮಾಡಿಸ್ಕೋಬೇಕು. ಒಂದು ರೊಟೀನ್ ಚೆಕ್ ಅಂತೂ ಮಾಡಿಸ್ಲೇಬೇಕು. ಯಾಕಂತ ಹೇಳಿದ್ರಂದ್ರೆ ಬೀಡಿ ಸಿಗರೇಟ್ ಸೇದೋದು ಹೇಗೆ ಒಂದು ಲಂಗ್ಸ್ ಕ್ಯಾನ್ಸರ್ಗೆ ಒಂದು ರಿಸ್ಕೋ, ಅದೇ ಥರ ಒಂದು ವಯೋವೃದ್ಧರಿದಾರಲ್ಲ ಅವ್ರಿಗೆ ಕ್ಯಾನ್ಸರ್ಗಳು ಆಗ್ತಕ್ಕಂಥ ಸಂಭವ ಜಾಸ್ತಿ. ಹಾಂ, ಆಮೇಲೆ ತುಂಬ ವಯಸ್ಸಾದಂಗೆಲ್ಲ ಅವರು ಬೀಡಿ ಸಿಗರೇಟ್ ಸೇದ್ತಿರ್ತಕ್ಕಂಥ ವಯಸ್ಸುಗಳು ಜಾಸ್ತಿ. ಅಂದರೆ ಈಗ 20ನೇ ವಯಸ್ಸಿನಲ್ಲಿ ಅವನು ಬೀಡಿ ಸಿಗರೇಟ್ ಸೇದಿದ್ದಂತ ಹೇಳಿದ್ರೆ, ಓಕೆ, ಅವ್ರಿಗೆ ಈಗ 70 ವರ್ಷ ಅಂತ ಹೇಳಿದ್ರೆ ಅಂದರೆ ಸುಮಾರು ಒಂದು 50 ವರ್ಷ ಅವರು ಬೀಡಿ ಸಿಗರೇಟ್ ಸೇದ್ದಂಗೆ, ಅಂದರೆ ತುಂಬ ಜಾಸ್ತಿ ವಯಸ್ಸಾದಂಗೆಲ್ಲ ಅವರು ಬೀಡಿ ಸಿಗರೇಟ್ ಸೇದಿರ್ತಕ್ಕಂತಹ ಟೈಮು ಕೂಡ ಜಾಸ್ತಿ ಆಗುತ್ತಲ್ಲ. ಸೊ ಅದು ಜಾಸ್ತಿ ಆದಾಗ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಒಂದ್ಸತಿ ಸ್ಕ್ರೀನಿಂಗ್ ಅಂತ ಮಾಡಿಸ್ಕೊಳ್ಳೋದು ಒಳ್ಳೆದು. ಅಂದರೆ ಆಸ್ಪತ್ರೆಗೆ ಹೋಗಿ ಒಂದು ಬೇಸಿಕ್ ಟೆಸ್ಟ್ಗಳಿರ್ತಾವಲ್ಲ, ಎಕ್ಸ್ರೇ ಮಾಡಿಸೋದು, ಅಂಥವೆಲ್ಲ ಮಾಡಿಸೋದು ಅತಿ ಮುಖ್ಯವಾಗುತ್ತೆ. ಅಟ್ಲೀಸ್ಟ್ ಅಲ್ಲಿ ಕ್ಯಾನ್ಸರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಈ COPD ಅಂತ ಇರುತ್ತೆ, ದಮ್ಮು ಕೇಳಿರ್ಬೇಕು ನೀವು, ಬಿಡಿ ಸಿಗರೆಟ್ ಸೇದೋರಿಗೆ ದಮ್ಮ, ಅದರದ್ದು ಡಯಾಗ್ನೋಸಿಸ್ ಕೂಡ ಆಗುತ್ತೆ ಒಂದ್ ವೇಳೆ ಕ್ಯಾನ್ಸರ್ ಇರಲಿಲ್ಲ ಅಂದ್ರೆ. ಆದ್ರೆ ತುಂಬಾ ವರ್ಷಗಳಿಂದ ಬಿಡಿ ಅಥವಾ ಸಿಗರೆಟ್ ಸೇರ್ತಾ ಇದ್ವಿ ಅಂತ ಹೇಳಿದ್ರೆ, ಆ ವಯಸ್ಸಾದವರು ಅಟ್ ಲೀಸ್ಟ್ ಒಂದು 60 ವರ್ಷ ದಾಟದವರು ಏನಿಲ್ಲ ಅಂತ ಹೇಳಿದ್ರು ಅಟ್ ಲೀಸ್ಟ್ ಒಂದ್ ಸತಿ ಆದ್ರೂ ಹಾಸ್ಪಿಟಲ್ ಹೋಗಿ ಅದ್ರ ಪರೀಕ್ಷೆ ಮಾಡಿಸೋದು ಅತಿ ಸೂಕ್ತ. ಓಕೆ ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದ ಸರ್. ನಮಸ್ಕಾರ. ನಾನು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಬಗ್ಗೆ ಮಾತಾಡ್ತಿದ್ದೆ. ಈಗ ಬೀಡಿ ಅಥವಾ ಸಿಗರೇಟು ಸೇರ್ತಕ್ಕಂಥ ವ್ಯಕ್ತಿ ಆ ಬೀಡಿಯನ್ನು ಅಥವಾ ಸಿಗರೇಟನ್ನು ಬಾಯಲ್ಲಿ ಇಟ್ಕೊಂಡಾಗ ಮಾತ್ರ ಸೇರ್ತಿರ್ತಾನೆ. ಹೌದು. ಇನ್ನು ಉಳಿದ ಸಮಯದಲ್ಲಿ ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಅದು ಏನು ಹೊಗೆ ಹೋಗ್ತಾ ಇರುತ್ತಲ್ಲ ಅದಕ್ಕೆ ಸೈಡ್ ಸ್ಟ್ರೀಮ್ ಅಂತಾರೆ. ಸೊ ಪಕ್ಕದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಬೀಡಿ ಸೇದುವ ವ್ಯಕ್ತಿಗಿಂತ ಜಾಸ್ತಿನೇ ಅವನು ಸೇವನೆ ಮಾಡ್ತಾ ಇರ್ತಾನೆ. ಹೌದು. ಹಾಗಾಗಿ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಕೂಡ ಅಷ್ಟೇ ಏನದು ರಿಸ್ಕ್ ಬೇರೆಯವ್ರಿಗೂ ಕೂಡ. ಇದು ಸ್ಮೋಕಿಂಗ್ ಇದು ಒಂದನೇ ಕಾರಣ ಆಯಿತು. ಇನ್ನು ಇನ್ನು ಈಗ ಕೆಲವೊಬ್ರು ಸ್ಮೋಕಿಂಗೇ ಮಾಡಲ್ಲ ಆದರೆ ಯಾಕೆ ಬರುತ್ತೆ, ಇನ್ನು ಕೆಲವು ಬೇರೆ ಕಾರಣಗಳಂತ ಹೇಳಿದ್ರೆ ಅಂದರೆ ಈ ಕ್ಷ ಕಿರಣಗಳು ಎಕ್ಸ್ರೇ ಅವುಗಳ ಈಗ ಎಕ್ಸ್ರೇ ಟೆಕ್ನಿಷಿಯನ್ಸ್ ಇರ್ತಾರೆ, ಅವರು ಯಾವುದೇ ಪ್ರೊಟೆಕ್ಷನ್ಗಳನ್ನ ತಗೊಳ್ಳದೆ ಕಂಟಿನ್ಯೂಸ್ ಆಗಿ ಎಕ್ಸ್ರೇಗಳಿಗೆ ಒಳಗಾಗೋದು, ಆ ಕಿರಣಗಳು ಅವ್ರನ್ನ ಪಾಸ್ ಆಗ್ತಾನೆ ಇರ್ತವೆ. ಸೊ ತುಂಬ ವರ್ಷಗಳಿಂದ ಪಾಸ್ ಆಗೋದ್ರಿಂದ ಏನಾಗುತ್ತೆ, ಜೀವಕೋಶಗಳಲ್ಲಿ ಬದಲಾವಣೆಗಳಾಗುತ್ತೆ, ಡ್ಯಾಮೇಜ್ಗಳಾಗ್ತವೆ. ಆ ಡ್ಯಾಮೇಜ್ ಆದಾಗ ನಮ್ಮ ನಾರ್ಮಲ್ ವ್ಯಕ್ತಿಗೆ ಅದನ್ನ ರಿಪೇರ್ ಮಾಡ್ಕೊಳಕಂತ ಕೆಪಾಸಿಟಿ ಇರುತ್ತೆ. ಆದರೆ ತುಂಬ ಡ್ಯಾಮೇಜ್ ಆದಾಗ ಆ ಕೆಪಾಸಿಟಿ ಕ್ರಾಸ್ ಆಗ್ಬಿಡ್ತು ಅಂತ ಹೇಳಿದ್ರೆ ಅಂದರೆ ನಾರ್ಮಲ್ ಜೀವಕೋಶಗಳು ಬದಲಾಗಿ ಟ್ಯೂಮರ್ ಜೀವಕೋಶಗಳು ಪ್ರಾರಂಭ ಆಗ್ತವೆ, ಹಾಗಾಗಿ ಗಡ್ಡೆ ಪ್ರಾರಂಭ ಆಗುತ್ತೆ. ರೇಡಿಯೇಷನ್ಸ್ಗಳು ಕೂಡ ಇಂಪಾರ್ಟೆಂಟ್. ಕರೆ ಬಂದಿದೆ ಸರ್, ನೋಡೋಣ. ಹೇಳಿ. ಹಲೋ. ಹಲೋ ಸರ್. ಹಲೋ, ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ತಮ್ಮ ಹೆಸರು? ನಮ್ಮ ಬಿಜಾವಳ ಡಿಸ್ಟ್ರಿಕ್ಟ್ ಸರ್. ಹೇಳಿ ಸರ್. ಇಲ್ಲಿ ವೈದ್ಯರು ಇದ್ದಾರೆ ಸರ್, ತಾವು ಪ್ರಶ್ನೆ ಕೇಳಬಹುದು ಸರ್. ಎರಡು ಬುಜದಲ್ಲಿ ಎರಡು ಬುಜ ಕಡೆ. ಹಾ, ಅವ್ರು ಏನಾಗ್ತಾ ಇದೆ ಗೊತ್ತಿಲ್ಲ ಸರ್. ಎಷ್ಟು ದಿವಸದಲ್ಲಿ ತೋರಿಸಿದ್ರು ಸರ್ ತೋರಿಸು ಕಡಿಮೆ ಆಗ್ತಾ ಇಲ್ಲ ಇಲ್ಲಿ ಹೇಳ್ತಾರೆ. ಜಾಯಿಂಟ್ ಪೇನ್ ಅಲ್ಲ? ಹೌದು ಸರ್, ಎರಡು ಬುಜ ನೋಗುತ್ತೆ ಸರ್. ಸರಿ, ಆಯ್ತು. ಏನ್ ಕೆಲಸ ಮಾಡ್ತೀರಿ ನೀವು? ಈಗ ಅವ್ರಿಗೆ ಕ್ರಾಸ್ ಅಂಡ್ ಕಾಂಟ್ರಾಕ್ಟ್ ಸರ್, ಮತ್ತು ಸ್ಟಾರ್ಟ್ಅಪ್ ವರ್ಕ್ ಮಾಡ್ತೀವಿ. ಸರಿ, ಆಯ್ತು. ಇವತ್ತಿಂದ ಆಕ್ಚುಲಿ ಕಾರ್ಯಕ್ರಮ ಶ್ವಾಸಕೋಶದ ಕ್ಯಾನ್ಸರ್. ಓಕೆ. ಆಮೇಲೆ ನಾನು ಲಂಗ್ಸಿನ ಡಾಕ್ಟರ್. ಓಕೆ. ಆದರೂ ಕೂಡ ನೀವು ಅಥವಾ ಈಗ ನಿಮ್ಮ ಎರಡೂ ಭುಜದ ನೋವಿನ ಕಾರಣ ನೀವು ತುಂಬ ಟ್ರಾವೆಲ್ ಮಾಡೋದಾಗಲಿ ಅಥವಾ ಏನಾದ್ರು ಅಬ್ನಾರ್ಮಲ್ ಪೊಸಿಷನ್ ಕೂತ್ಕೊಳ್ಳೋದಾಗಲಿ ಅಥವಾ ಏನಾದರೂ ತುಂಬ ಏನದು ಹೆವಿ ವರ್ಕ್ ಏನು ಲೋಡ್ನ ಲಿಫ್ಟ್ ಮಾಡೋದಾಗಲಿ ಆ ಥರ ಏನಾದರೂ ಮಾಡಿದ್ರಿಂದ ಆಗಿರ್ಬೋದು. ಹಾಂ, ಸರಿ. ಸಾಮಾನ್ಯವಾಗಿ ಮಸ್ಕ್ಯುಲಸ್ಕೆಲಿಟಲ್ ಪೇನ್ ಅಂತ ಇರುತ್ತೆ, ಅಂದರೆ ಈ ಮೂಳೆ ಅಥವಾ ಮಾಂಸದ ತೊಂದರೆ ಇರುತ್ತೆ. ಹಾಗಾಗಿ ಅಥ್ ನೀವು ಒಂದ್ಸತಿ ಈ ಆರ್ಥೋಪೆಡಿಕ್ಸ್ ಡಾಕ್ಟರ್ಗೆ ಅಥವಾ ಜನರಲ್ ಪ್ರಾಕ್ಟೀಷನರ್ಗೆ ಒಂದ್ಸತಿ ಕಾಣಿ. ಆಮೇಲೆ ಬೇಸಿಕ್ ಟೆಸ್ಟ್ಗಳೆಲ್ಲ ಆದಮೇಲೆ ಅದು ಏನೋ ನಿಮ್ಮ ಮೂಲ ಕಾರಣ ಏನಿದೆ ಅಂತ ಬೇಕಾದರೂ ಕಂಡುಹಿಡಿಬೋದು. ಯಾಕಂದರೆ ಇದು ಭುಜದ ನೋವಿಗೆ ಬರೀ ಒಂದೇ ಕಾರಣ ಇರೋಂಗಿಲ್ಲ ಅಂತ. ಯಾವುದೇ ನೋವು ಇರಲಿ, ಈಗ ಅದನ್ನು ಅದರ ಮೂಲನ ನಾವು ಟೆಸ್ಟ್ಗಳ ಮುಖಾಂತರ ಮಾಡಿಸ್ಬೇಕಾಗತ್ತೆ. ಒಂದ್ಸತಿ ನೀವು ಹತ್ತಿರದ ಆಸ್ಪತ್ರೆಗೆ ಹೋಗೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ನಮಸ್ಕಾರ. ಕರೆ ಮಾಡೋದಕ್ಕಾಗಿ ಧನ್ಯವಾದ ಸರ್. ಡಾಕ್ಟರ್ ವಿಜಯಕುಮಾರ್ ಅವರೇ, ನಂದೊಂದು ಪ್ರಶ್ನೆ ಇದೆ. ಹಾಂ ಸರ್. ಏನಪ್ಪ ಅಂದರೆ, ಇವತ್ತಿನ ದಿನಮಾನಗಳಲ್ಲಿ ಮಹಿಳೆಯರಲ್ಲಿ ನಾವು ಕ್ಯಾನ್ಸರ್ ರೋಗಿಗಳನ್ನು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಮಹಿಳೆಯರು ನನಗೆ ತಿಳಿದ ಮಟ್ಟಿಗೆ ಸಿಗರೇಟು ಸೇದಲ್ಲ ಮತ್ತು ಮದ್ಯ ಸೇವನೆಯೂ ಮಾಡಲ್ಲ. ಆದರೂ ಕೂಡ ನಾವು ಮತ್ತು ತಂಬಾಕು ಸೇವನೆಯೂ ಮಾಡಲ್ಲ ಅವರು. ಆದರೂ ಇವತ್ತಿನ ದಿನಮಾನಗಳಲ್ಲಿ ಜಾಸ್ತಿ ರೋಗಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಮೊದಲೇದಾಗಿ ಲಂಗ್ ಕ್ಯಾನ್ಸರು ಬರೀ ಸ್ಮೋಕ್ ಮಾಡಿದವ್ರಿಗೆ ಅಷ್ಟೇ ಬರಬೇಕು ಅಂತಿಲ್ಲ, ಆದರೆ ಸ್ಮೋಕ್ ಮಾಡೋರಿಗೆ ಲಂಗ್ ಕ್ಯಾನ್ಸರ್ ಬರತಕ್ಕಂತಹ ಚಾನ್ಸಸ್ ಜಾಸ್ತಿ. ಎರಡನೇದಾಗಿ, ಎಲ್ಲ ಮಹಿಳೆಯರು ಬೀಡಿ ಅಥವಾ ಸಿಗರೇಟ್ ಸೇದಲ್ಲ ಅಥವಾ ಕುಡಿಯಲ್ಲ ಅಂತಕ್ಕಂಥ ವಿಚಾರನೂ ಕೂಡ ಪರಿಪೂರ್ಣವಾಗಿ ಸತ್ಯ ಅಲ್ಲ. ಯಾಕಂತ ಹೇಳಿದ್ರೆ ಈಗ ಅತಿ ವೇಗದಲ್ಲಿ ನಗರೀಕರಣ ಆಗ್ತಾ ಇದೆ. ಸೊ ಹಾಗಾಗಿ ಮಹಿಳೆಯರಲ್ಲೂ ಕೂಡ ಈ ಸಿಗರೇಟ್ ಸೇವನೆ ಅಂತಹ ಪ್ರವೃತ್ತಿಗಳು ಪ್ರಾರಂಭ ಆಗಿದ್ದಾವೆ. ಪಾಶ್ಚಿಮಾತ್ಯ ದೇಶಗಳಂತೂ ಅಲ್ಲಿ ಮಹಿಳೆಯರು ಮತ್ತು ಪುರುಷರಲ್ಲಿ ಸಿಗರೇಟ್ ಸ್ಮೋಕಿಂಗ್ ಅಥವಾ ಸಿಗರೇಟ್ ಸೇವನೆಯ ಒಂದು ರೂಢಿಯಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಅಂದರೆ ಮಹಿಳೆಯರು ಎಷ್ಟು ಸೇವಿಸ್ತಾರೋ ಪುರುಷರು ಕೂಡ ಅಷ್ಟೇ ಪ್ರಮಾಣದಲ್ಲಿ ಸೇವಿಸ್ತಕ್ಕಂತಹ ಒಂದು ಅಭ್ಯಾಸ ರೂಢಿ ಅಲ್ಲಿದೆ. ಅದೇ ತರನಾದಂಥ ಪ್ರವೃತ್ತಿ ನಮ್ಮ ದೇಶದಲ್ಲೂ ಕೂಡ ಬರ್ತಿರೋದ್ರಿಂದ ಲಂಗ್ ಕ್ಯಾನ್ಸರು ಮಹಿಳೆಯರಲ್ಲೂ ಕೂಡ ಹೆಚ್ಚಾಗಿ ಕಾಣ್ತಕ್ಕಂತಹ ಸಂಭವ ಇದೆ. ಆಮೇಲೆ ಲಂಗ್ ಕ್ಯಾನ್ಸರ್ ಬರೋಕ್ಕೆ ಸ್ಮೋಕಿಂಗ್ ಬಿಟ್ಟು ಬೇರೆ ಕಾರಣಗಳು ಇವೆ. ಈಗ ಉದಾಹರಣೆಗೆ, ಈಗ ಅಣುವಿದ್ಯುತ್ ಸ್ಥಾವರದಲ್ಲಿ ಏನು ಸ್ಥಾವರದ ಅಕ್ಕಪಕ್ಕದಲ್ಲಿ ಇರತಕ್ಕಂಥ ಜನರಿಗೆ ಅಲ್ಲಿ ಆಗ್ತಕ್ಕಂತಹ ಲೀಕಿಂದ ಅಣುಸ್ಥಾವರದಿಂದ ಆಗ್ತಕ್ಕಂಥ ರೇಡಿಯೇಷನ್ ಲೀಕ್ಗಳಿಂದ ಅವರು ಜೆನೆಟಿಕ್ ಮ್ಯೂಟೇಷನ್ಗಳಾಗಿ ಹೇಳದ್ನೆಲ್ಲ ಜೀವಕೋಶಗಳಲ್ಲಿ ಬದಲಾವಣೆಗಳಾಗಿ ಡ್ಯಾಮೇಜ್ಗಳಾಗಿ ಆವಾಗ ಕೂಡ ಟ್ಯೂಮರ್ ಆಗ್ತಕ್ಕಂಥ ಸಂಭವಗಳಿವೆ. ಆಮೇಲೆ ಈ ಕೆಲವು ಏನದು ರಿಸರ್ಚ್ ಆಧಾರಗಳ ಪ್ರಕಾರ ಈವನ್ ರೇಡಿಯೇಷನ್ ಈ ಏನು ಟವರ್ಗಳಿದಾವಲ್ಲ ಮೊಬೈಲ್ ಟವರ್ಗಳು ಕೂಡ ಅದರಿಂದ ಕ್ಯಾನ್ಸರ್ ಹೆಚ್ಚಾಗುವ ಸಂಭವ ಇದೆ ಅಂತ ಹೇಳಿದೆ. ಆದರೆ ಅದಕ್ಕೆ 100% ಪುರಾವೆಗಳಿಲ್ಲ. ಈ ಥರ ರೇಡಿಯೇಷನ್ಗಳು ಎಕ್ಸ್ಪೋಜರ್ ಆಗಿ ರೇಡಿಯೇಷನ್ಸ್ಗಳು ಜಾಸ್ತಿ ಬಿದ್ದು ಅದಕ್ಕೂ ಕೂಡ ಏನದು ಮಹಿಳೆಯರಲ್ಲಿ ಕೂಡ ಕ್ಯಾನ್ಸರ್ ಕಾಣಬಹುದು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅಂದರೆ ಇದು ಬರೀ ಪುರುಷರಿಗೆ ಬರಬೇಕಂತೇನಿಲ್ಲ, ವಯಸ್ಸಾಗ್ತಾ ಆಗ್ತಾ ನಾ ಹೇಳಿದ್ನಲ್ಲ ನಮ್ಮ ದೇಹದಲ್ಲಿ ರಿಪೇರಿಂಗ್ ಕೆಪಾಸಿಟಿ ಕಡಿಮೆ ಆದಾಗ ಮಹಿಳೆಯರಲ್ಲಿ ಕೂಡ ಕಂಡು ಬರಬಹುದು. ಇನ್ನೊಂದೇನಂತ ಹೇಳಿದ್ರೆ ಈ ಅವರ ವಂಶದಲ್ಲಿ ಯಾರಿಗಾದರೂ ಅದು ಕೂಡ ಸಂಭವ, ಯಾಕಂದರೆ ಲಂಗ್ ಕ್ಯಾನ್ಸರ್ಗೆ ಜೀನ್ ಜೆನೆಟಿಕ್ ಮ್ಯೂಟೇಷನ್ ಅದು ಕೂಡ ಅತಿ ಮುಖ್ಯವಾದ ಕಾರಣ ಆಗೋದ್ರಿಂದ ಇದು ಮಹಿಳೆಯರಲ್ಲೂ ಕೂಡ ಕಂಡುಬರುತ್ತೆ. ಸರ್, ಈಗ ಇನ್ನೊಂದು ಕ್ಯಾನ್ಸರ್ಗೆ ಕಾರಣಗಳು ಕಾರಣಗಳನ್ನಾಗಲೇ ಹೇಳಿದ್ರಿ, ಮತ್ತೆ ಲಕ್ಷಣಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡಿಕೊಡ್ತೀರ? ನಾನು ಹೇಳಿದೆ ಲಕ್ಷಣ ಆಗಲಿ ಹೇಳಿದ್ನಲ್ಲ, ಕೆಮ್ಮು ಯಾವತ್ತು ಕಡಿಮೆ ಆಗದಿರತಕ್ಕಂಥ ಕೆಮ್ಮು ಅಂದರೆ ಕ್ರಮೇಣವಾಗಿ ಜಾಸ್ತಿ ಆಗ್ತಾನೆ ಇದೆ, ಆಮೇಲೆ ದಮ್ಮಾಗೋದು, ಎದೆ ನೋವು, ಧ್ವನಿ ಬದಲಾವಣೆ, ಆಮೇಲೆ ತೂಕ ಕಡಿಮೆ ಆಗೋದು, ಆಮೇಲೆ ಹಸು ಕಡಿಮೆ ಆಗೋದು, ಕಫದಲ್ಲಿ ರಕ್ತ ಬರೋಂಥದ್ದು, ಆಮೇಲೆ ಬೇರೆ ಕಡೆ ಸ್ಪ್ರೆಡ್ ಆದಾಗ ಏನು ತಲೆನೋವು ಬರೋದು, ಮತ್ತು ಈ ಕಾಮಾಲೆ ರೋಗ ಆಗೋದು, ಮೂಳೆ ನೋವು ಬರೋದು ಇವೆಲ್ಲ ಆಗುತ್ತೆ. ಆಮೇಲೆ ಇನ್ನೊಂದು ರಿಸ್ಕ್ ಫ್ಯಾಕ್ಟ್ರಲ್ಲಿ ಮಾತಾಡ್ತಿದ್ವಿ, ಈಗ ನಗರೀಕರಣದ ಬಗ್ಗೆ ಮಾತಾಡ್ತಿದ್ದೀವಿ ನಾವು. ನಗರಗಳಲ್ಲಿ ಏನಾಗ್ತಾ ಇದೆ, ಈ ವಾಯುಮಾಲಿನ್ಯ ಹೆಚ್ಚಾಗ್ತಿರೋದ್ರಿಂದ ಅದು ಕೂಡ ಲಂಗ್ ಕ್ಯಾನ್ಸರ್ಗೆ ಏನದು ಕಾರಣ ಆಗ್ಬೋದು. ಆಮೇಲೆ ಈಗ ಟ್ರೀಟ್ಮೆಂಟ್ ಇದಕ್ಕೆ ಏನಿದೆ ಅಂತೀರಿ? ಟ್ರೀಟ್ಮೆಂಟ್ ನೋಡಿ, ಇದರಲ್ಲಿ ಟ್ರೀಟ್ಮೆಂಟ್ನ ಎರಡು ಭಾಗ ಮಾಡೋದು. ಒಂದೇನಂತ ಹೇಳಿದ್ರೆ ಏನದು ಪ್ರಿವೆನ್ಷನ್, ಪ್ರಿವೆನ್ಷನ್ ಅಂದರೆ ಹೇಗೆ ತಡೆಗಟ್ಟೋದು, ಆಮೇಲೆ ಅರ್ಲಿ ಡಿಟೆಕ್ಷನ್, ಆಮೇಲೆ ಟ್ರೀಟ್ಮೆಂಟ್ ಅಂದರೆ ತಡೆಗಟ್ಟೋದು ಮತ್ತು ಮುಂಚೂಣಿಯಲ್ಲಿ ನಾವು ಅದನ್ನು ಕಂಡಿಡ್ತಕ್ಕಂಥದ್ದು, ಆಮೇಲೆ ಆದಮೇಲೆ ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಅಂತ ಈ ಮೂರು ಏನಿದೆ ಹೆಡ್ಡಿಂಗಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹೇಗೆ ನಿಲ್ಲಿಸೋದು ಅಂತ ಹೇಳಿದ್ರೆ, ಅತಿ ಮುಖ್ಯವಾದದ್ದು ಅಂತ ಹೇಳಿದ್ರೆ ಅಂದರೆ ಸ್ಟಾಪ್ ಸ್ಮೋಕಿಂಗ್, ಅಂದರೆ ಈ ಸಿಗರೇಟ್ ಸೇವನೆ, ಧೂಮ್ರಪಾನವನ್ನು ನಿಲ್ಲಿಸ್ತಕ್ಕಂಥದ್ದು ಅತಿ ಮುಖ್ಯವಾದಂತಹ ಕಾಂಟ್ರಿಬ್ಯೂಟರ್ ಆಗುತ್ತೆ. ಏನಂದರೆ ಪ್ರಿವೆನ್ಷನ್ಗೆ, ಅಂದರೆ ತಡೆಗಟ್ಟುವಲ್ಲಿ ಅದು ಅತಿ ಮುಖ್ಯವಾದಂಥ ಭಾಗ. ಆಮೇಲೆ ಈ ಸ್ಮೋಕಿಂಗ್ ಕಡಿಮೆ ಮಾಡೋದ್ರಿಂದ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಕೂಡ ಕಡಿಮೆ ಆಗುತ್ತೆ. ಅವ್ರ ಮನೆಯಲ್ಲಿ ಒಬ್ರು ಯಾರು ಸಿಗರೇಟ್ ಸೇವನೆ ಮಾಡ್ತಿರ್ತಾರೆ, ಅದರಿಂದ ಅವ್ರ ಮನೆ ಸದಸ್ಯರು ಕೂಡ ಅದರ ಭಾಗಿಯಾಗಿರ್ತಾರೆ. ಸೊ ಅವ್ರಿಗೂ ಕೂಡ ರಿಸ್ಕ್ ಕಡಿಮೆ ಆಗುತ್ತೆ. ಆಮೇಲೆ ಈ ಕೆಲವು ದೊಡ್ಡ ಇಂಡಸ್ಟ್ರಿಗಳಲ್ಲಿ ವಿಪರೀತವಾದಂತಹ ಈ ಏರ್ ಪೊಲ್ಯೂಷನ್ ಇರುತ್ತೆ. ಹೌದು, ಹಾಂ. ಅಂತ ಈಗ ಮೆಟಲ್ ಇಂಡಸ್ಟ್ರೀಸ್ ಇರ್ತವೆ. ಹೌದು, ಅಂತಹ ಇಂಡಸ್ಟ್ರಿಗಳಲ್ಲಿ ಈಗ ಏನಂದ್ರೆ ಇಂಡಸ್ಟ್ರಿಯಲ್ ಮಾಸ್ಕ್ ಅಂತ ಸಿಗ್ತವೆ. ಓಕೆ, ಸೊ ಅಂತಹ ಒಂದು ಮಾಸ್ಕ್ಗಳನ್ನು ಧರಿಸೋದ್ರಿಂದ ಅಲ್ಲಿಯ ಲೇಬರ್ಸ್ಗಳಿಗೆ ಅದರ ಏನು ಆ ಒಂದು ಧೂಳಿನ ಏನದು ಆ ಒಂದು ಕಲುಷಿತವಾದಂತಹ ವಾತಾವರಣದಿಂದ ಆಗ್ತಕ್ಕಂಥ ತೊಂದರೆಗಳು ಕಡಿಮೆ ಆಗ್ತವೆ. ಸೊ ಮಾಸ್ಕ್ಗಳನ್ನ ಧರಿಸ್ಬೇಕು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಅಂದರೆ ಈ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಹೇಳಿದ್ವಿ. ಸೊ ಅಲ್ಲಿ ಪ್ರೊಟೆಕ್ಟಿವ್ ಗಿಯರ್ಸ್ ಹಾಕೊಳ್ತಕ್ಕಂಥದ್ದು. ಆಮೇಲೆ ಈಗ ಉಷ್ಣ ವಿದ್ಯುತ್ ಸ್ಥಾವರಗಳಿರ್ತವೆ ಅಥವಾ ಬೇರೆ ಫ್ಯಾಕ್ಟ್ರೀಸ್, ಆ ಚಿಮಣಿಯಿಂದ ವಿಪರೀತವಾಗಿ ಹೊಗೆ ಬರ್ತಾ. ಸೊ ಅಂತಹ ಅಲ್ಲಿ ಕೂಡ ಅಂತಹ ಒಂದು ಪ್ರದೇಶಗಳನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು, ಹೈ ರಿಸ್ಕ್ ಇರೋರು ದಯವಿಟ್ಟು ಅಂಥದ ಅವಾಯ್ಡ್ ಮಾಡೋದ್ರಿಂದ ಒಳ್ಳೆಯದು. ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಏನಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಈ ಒಂದು ವೆಂಟಿಲೇಷನ್ ಇಲ್ಲದೆ ಇರತಕ್ಕಂಥ ಮನೆಯಲ್ಲಿ ಅಡುಗೆ ಮಾಡ್ತಕ್ಕಂಥ ಒಂದು ಏನಂದ್ರೆ ಪ್ರವೃತ್ತಿ ಇರುತ್ತೆ. ಇಡೀ ಮನೆ ಒಂದು ಹೊಗೆಗೂಡಾಗಿರುತ್ತೆ. ಅಂಥದ್ರಲ್ಲಿ ಸುಮಾರು ಈ ಹಳ್ಳಿಯ ಹೆಣ್ಮಕ್ಕಳು ಅಡುಗೆ ಮಾಡೋಕ್ಕೆ ಪ್ರಾರಂಭ ಮಾಡೋದು ಸುಮಾರು ಒಂದು 10-12 ವರ್ಷ ಇದ್ದಾಗಲೇ ಅವರು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಸುಮಾರು ಒಂದು 30-40 ವರ್ಷ ಅದೇ ಥರ ದಿನಾಲು ಆ ಒಂದು ಹೊಗೆಗೂಡಲ್ಲಿ ಇದ್ರು ಅಂತ ಹೇಳಿದ್ರೆ ಅವ್ರ ಲಂಗ್ಸ್ನ ಪರಿಸ್ಥಿತಿ ಏನಾಗ್ಬೋದು. ಹಾಗಾಗಿ ಅಲ್ಲಿ ವೆಂಟಿಲೇಷನ್ ಚೆನ್ನಾಗಿರೋ ಅಂದ್ರೆ ಕಿಡಕಿ ಇರತಕ್ಕಂಥದ್ದು, ಆ ಹೊಗೆಗೆ ಏನದು ಸರಿಯಾಗಿ ಹೊರಗಡೆ ಹೋಗೋಕ್ಕೆ ವ್ಯವಸ್ಥೆ ಇರತಕ್ಕಂಥ ಎಕ್ಸಾಸ್ಟ್ ಫ್ಯಾನ್ ಕಿಡಕಿ ಇದ್ರೆ ಸಾಕು ಅಟ್ಲೀಸ್ಟ್ ಅಂತ ಇರಬೇಕು. ಆಮೇಲೆ ವಿಶೇಷವಾಗಿ ಈ ಒಂದು ಕಟ್ಟಿಗೆ ಆಧಾರಿತ ಒಂದು ಕುಕ್ಕಿಂಗ್ ಪ್ರವೃತ್ತಿನ ಬಿಟ್ಟು ಈ ಹೊಸ ಆಧುನಿಕ ಇದಾವಲ್ಲ ಗ್ಯಾಸ್ ಸ್ಟವ್ ಅವನ್ನೆಲ್ಲ ಬಳಸೋದ್ರಿಂದ ವಾತಾವರಣಕ್ಕೂ ಒಳ್ಳೆಯದು, ಅವರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನೊಂದೇನಂತ ಹೇಳಿದ್ರೆ, ಯಾವುದೇ ಒಂದು ರೋಗವನ್ನು ತಡೆಗಟ್ಟುವಲ್ಲಿ ಒಳ್ಳೆಯ ಆಹಾರ ಸೇವನೆ, ಆಮೇಲೆ ಒಂದು ಮಿತವಾದ ಏನಿದು ವ್ಯಾಯಾಮ, ಆಮೇಲೆ ಈ ಉಸಿರಾಟದ ಎಕ್ಸಸೈಸು, ಯೋಗ, ಮೆಡಿಟೇಷನ್ನು, ಇವೆಲ್ಲ ನಮ್ಮ ಒಂದು ದೈಹಿಕ ವೆಲ್ ಬೀಯಿಂಗ್, ಫಿಸಿಕಲ್ ವೆಲ್ ಬೀಯಿಂಗಿಗೆ ಒಂದು ದೈಹಿಕ ಸದೃಢತೆಗೆ ಹೆಲ್ಪ್ ಆಗೋದ್ರಿಂದ ಅದನ್ನು ಕೂಡ ಮಾಡಬೇಕು. ಅದರಿಂದನೂ ಕೂಡ ನಾವು ತಡೆಗಟ್ಟಬಹುದು. ಎಸ್, ತಡೆಗಟ್ಟಬಹುದು. ಅಂದರೆ ಅದರ ನಮ್ಮ ದೇಹದ ಒಂದು ಒಂದು ಶಕ್ತಿನ ಜಾಸ್ತಿ ಮಾಡೋದ್ರಿಂದ. ಸೊ ಇದು ಬರೀ ಲಂಗ್ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ, ಯಾವುದೇ ಕ್ಯಾನ್ಸರ್ಗಳನ್ನ ತಡೆಗಟ್ಟುವಲ್ಲಿ ಸಹಾಯ ಆಗ್ಬೋದು. ಇದು ಪ್ರಿವೆನ್ಷನ್. ಈಗ ಅದು ಬಂದಿದೆ ಅಂತ ಹೇಳಿದ್ರೆ ಹೇಗೆ ಕಂಡುಹಿಡಿಯೋದು? ಇವೆಲ್ಲ ನಾನಾಗಲೇ ಹೇಳಿದಂತಹ ಸಿಂಪ್ಟಮ್ಸ್ ಇದ್ವಲ್ಲ, ಏನೋ ಲಕ್ಷಣಗಳಿದ್ವಲ್ಲ, ಅವೆಲ್ಲ ಕಂಡು ಬಂದಲ್ಲಿ ಕೆಮ್ಮಿದೆ, 6 ತಿಂಗಳಾಯ್ತು ಹೋಗ್ತಾನೆ ಇಲ್ಲ, ಸ್ವಲ್ಪ ನಡೆದ್ರೂ ದಮ್ ಬರುತ್ತೆ, ಎದೆ ನೋವು ಇದೆ, ಕಫದಲ್ಲಿ ರಕ್ತ ಇದೆ, ಧ್ವನಿ ಬದಲಾವಣೆ ಆಗಿದೆ. ತುಂಬ ಜನರಿಗೆ ಗೊತ್ತಿಲ್ಲ ಧ್ವನಿ ಬದಲಾವಣೆ ಅಂತ ಹೇಳಿದ್ರೆ, ಅವರು ಇಲ್ಲೇ ಸ್ವಲ್ಪ ಊರಿಗೆ ಹೋಗಿದ್ದೆ, ನೀರು ಬದಲಾವಣೆ ಆಗಿದೆ ಅಂತ ಬಿಟ್ಬಿಡ್ತಾರೆ. ಅದು ನೀರು ಬದಲಾಗಿ ಆಗ್ತಕ್ಕಂಥ ಧ್ವನಿ ಬದಲಾವಣೆ ಇದೆಯಲ್ಲ ಅದು. ಸೊ ಒಂದು ಒಂದು ಒಂದು 5-6 ದಿವಸ ಇರುತ್ತೆ ಅಷ್ಟೇ. ಆದರೆ ಈ ಕ್ಯಾನ್ಸರಿಂದ ಆಗ್ತಕ್ಕಂಥ ಧ್ವನಿ ಬದಲಾವಣೆ ಒಂದ್ಸತಿ ಆದಮೇಲೆ ಮತ್ತೆ ಚೇಂಜ್ ಆಗಲ್ಲ ಅದು. ಸೊ ಅಂಥವರು ಅದನ್ನು ತುಂಬ ಲಘುವಾಗಿ ಪರಿಗಣಿಸ್ತಾರೆ, ಅಂದರೆ ತುಂಬ ಕೇರ್ಲೆಸ್ ಆಗಿ ಬಿಟ್ಬಿಡ್ತಾರೆ. ಹಾಗಾಗಿ ಧ್ವನಿ ಬದಲಾವಣೆ ಕೂಡ ಲಂಗ್ ಕ್ಯಾನ್ಸರ್ದು ಒಂದು ಲಕ್ಷಣ ಇರ್ಬೋದು. ಅಂಥವೆಲ್ಲ ಇದ್ದಾಗ ಏನು ಮಾಡ್ಬೇಕು ಅಂತೇಳಿದ್ರೆ, ಆಸ್ಪತ್ರೆಗೆ ಹೋಗಿ ಅಟ್ಲೀಸ್ಟ್ ಒಂದು ಎಕ್ಸ್ರೇನ ಮಾಡಿಸ್ಬೇಕು. ಓಕೆ, ಎಕ್ಸ್ರೇದಲ್ಲಿ ಅರ್ಲಿ ಸ್ಟೇಜಸ್ಗಳು ಕಂಡುಹಿಡಿಯೋದು ಕಷ್ಟ. ಅಂದರೆ ಗಡ್ಡೆ ಇನ್ನೂ ಸಣ್ಣದಿದೆ ಅಂತೇಳಿದ್ರೆ ಮಿಸ್ ಆಗ್ಬೋದು ಏನದು, ಏನೋ ಐಡೆಂಟಿಫಿಕೇಶನ್ ಅಥವಾ ಡಯಾಗ್ನೋಸಿಸಲ್ಲಿ ಫೈಂಡ್ ಔಟ್ ಅಂದರೆ ಅದನ್ನ ಕಂಡುಹಿಡಿಯೋದ್ರಲ್ಲಿ ಸ್ವಲ್ಪ ಮಿಸ್ ಆಗ್ಬೋದು, ಯಾಕಂದರೆ ಏನು ತಪ್ಪಿಸ್ಕೋಬೋದು ಅದು. ಅಂತಹ ಒಂದು ಪರಿಸ್ಥಿತಿಗಳಲ್ಲಿ ನಾವು ಸಿ ಟಿ ಸ್ಕ್ಯಾನ್ ಮಾಡಿಸಿದರೆ, ಓಕೆ, ಸಿ ಟಿ ಸ್ಕ್ಯಾನ್ ಮಾಡಿಸಿದರೆ ಎದೆಯಲ್ಲಿ ಇರ್ತಕ್ಕಂಥ ಒಂದೇನು ಸಣ್ಣ ಪ್ರಮಾಣದ ಗಡ್ಡೆಗಳು ಕೂಡ ನಾವು ಅದನ್ನ ಕಂಡುಹಿಡಿಬೋದು. ಮತ್ತು ಈಗ ಇನ್ನೊಂದು ಆಧುನಿಕವಾದಂತಹ ಒಂದು ಏನು ಟೆಕ್ನಿಕ್ ಅಂತ ಹೇಳಿದ್ರೆ, ಈಗ ನೀವು ಎಂಡೋಸ್ಕೋಪಿ ಕೇಳಿರ್ಬೋದು, ಅಂದರೆ ಹೊಟ್ಟೆಗೆ ಜಠರದಲ್ಲಿ ಹೆಂಗೆ ಪೈಪ್ ಹಾಕ್ಬಿಟ್ಟು ಒಂದು ಸಣ್ಣ ಪೈಪನ್ನು ಬಿಟ್ಟು ಆ ಪೈಪಿನ ತುದಿಯಲ್ಲಿ ಕ್ಯಾಮ್ರಾ ಇರುತ್ತೆ, ಲೈಟ್ ಇರುತ್ತೆ, ಅದು ಇಲ್ಲಿ ಟಿವಿಗೆ ಕನೆಕ್ಟೆಡ್ ಇರುತ್ತೆ. ಸೊ ನಾವು ಒಳಗಡೆ ಹೋದಂಗೆಲ್ಲ ಅಲ್ಲಿ ಏನಿದೆ ಅಂತ ನಾವು ಡಾಕ್ಟರ್ ಡೈರೆಕ್ಟಾಗಿ ನೋಡ್ಬೋದು ಟಿವಿಯ ಪರದೆ ಮೇಲೆ. ಹಾಂ, ಅದೇ ಥರದ ಒಂದು ಪೈಪನ್ನು ಉಸಿರಾಟದ ಚೀಲದೊಳಗಡೆ ಹಾಕೋದು, ಮೂಗಿನ ಮುಖಾಂತರ, ಗಂಟಲಿನ ಮುಖಾಂತರ ಲಂಗ್ಸ್ ಒಳಗಡೆ ಹೋಗಿ ಅದನ್ನು ನಾವು ಅಲ್ಲಿ ಏನಾದರೂ ಗಡ್ಡೆ ಇತ್ತು ಅಥವಾ ರಕ್ತ ಬರ್ತಕ್ಕಂಥ ಜಾಗ ಇತ್ತು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಅಲ್ಲಿ ಸ್ಯಾಂಪಲ್ ತೊಗೋಬೋದು. ಆ ಸ್ಯಾಂಪಲ್ನ ತೊಗೊಂಡು ಅದಕ್ಕೆ ಬ್ರಾಂಕೋಸ್ಕೋಪಿ ಅಂತೀವಿ, ಈಗ ಹೆಂಗೆ ಎಂಡೋಸ್ಕೋಪಿ ಅಲ್ಲ ಅದಕ್ಕೆ ಈ ಥರ ಬ್ರಾಂಕೋಸ್ಕೋಪಿ ಒಂದು ಮಾಡಿ ಆ ಸ್ಯಾಂಪಲನ್ನು ನಾವು ಪರಿಷ್ಕರಿಸಿ ಅದು ಕ್ಯಾನ್ಸರ್ ಇದೆಯೋ, ಕ್ಯಾನ್ಸರ್ ಬರೀ ಇನ್ಫೆಕ್ಷನ್ ಇದೆಯೋ ಅಂತ ನೋಡ್ಬೋದು. ಈ ಒಂದು ವ್ಯವಸ್ಥೆ ಈಗ ನಮ್ಮ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್, ಶ್ರೀ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜ್ ಬಿ ಎಲ್ ಡಿಲ್ ಕೂಡ ಈಗ ಒಂದು ಆ ವ್ಯವಸ್ಥೆ ಇದೆ, ನಾನು ಪ್ರಾರಂಭ ಮಾಡಿದ್ದೀನಿ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ, ವಿಜಯಪುರದಿಂದ ಬಾಬುರಾವ್ ಕುಲಕರ್ಣಿ. ತಾವು ಪ್ರಶ್ನೆಯನ್ನು ಕೇಳಬಹುದು ಸರ್. ಈಗ ಲಂಗ್ ಕ್ಯಾನ್ಸರ್ ಬರೋದಕ್ಕೆ ಏನಾದ್ರು ವಯಸ್ಸಿನ ಇದೆಯೇನ್ರಿ ಅದಂದ್ರೆ, ಯಾವ ವಯಸ್ಸಿಗೆ? ಹೌದು ಸರ್, ಹೌದು. ಲಂಗ್ ಕ್ಯಾನ್ಸರ್ ವಯಸ್ಸು ಜಾಸ್ತಿ ಆದಂಗೆಲ್ಲ ಲಂಗ್ ಕ್ಯಾನ್ಸರ್ ಬರತಕ್ಕಂತ ಒಂದು ಏನು ಚಾನ್ಸ್ಗಳು ಕೂಡ ಜಾಸ್ತಿ. ಅಲ್ಲ, ಚಿಕ್ಕ ವಯಸ್ಸಿಗೂ ಬರ್ಬೋದು? ಬರ್ಬೋದು ಸರ್, ಬರ್ಬೋದು. ಆದರೆ ಹುಟ್ಟಿದ ಮಕ್ಕಳಲ್ಲಿ ಲಂಗ್ ಕ್ಯಾನ್ಸರ್ ಬರೋ ಚಾನ್ಸಸ್ಗಳು ಕಡಿಮೆ. ಓಕೆ, ಹಾಂ. ಈಗ ವಂಶದಲ್ಲಿ ಇರತಕ್ಕಂಥ ಅಥವಾ ಜೀನ್ ಮ್ಯೂಟೇಷನ್ ಅಂತ ಹೇಳಿದೆ, ಅಂಥವ್ರಿಗೆ ಸ್ವಲ್ಪ ಸಣ್ಣ ವಯಸ್ಸಲ್ಲೇ ಬರ್ಬೋದು. ಆಮೇಲೆ ಈ ರಿಸ್ಕ್ ಫ್ಯಾಕ್ಟರ್ಸ್ಗಳಿರೋದು, ಬಿಡಿ ಸಿಗರೇಟಿಂದ ಬರೋದಿರುತ್ತಲ್ಲ, ಅಂಥವ್ರಿಗೆ ಸ್ವಲ್ಪ 40-50 ವಯಸ್ಸಿಂದ ಅಷ್ಟು ಪ್ರಾರಂಭ ಆಗುತ್ತೆ. ಆದರೆ ವಯಸ್ಸು ಜಾಸ್ತಿ ಆದಂಗೆಲ್ಲ ಏನದು ಲಂಗ್ ಕ್ಯಾನ್ಸರ್ ಬರೋ ಚಾನ್ಸಸ್ಗಳು ಜಾಸ್ತಿ ಸರ್. ಮತ್ತೆ ಜನರಲ್ ವೀಕ್ನೆಸ್ ಲಂಗ್ ಕ್ಯಾನ್ಸರ್ ಬರ್ಬೋದು? ಜನರಲ್ ವೀಕ್ನೆಸ್ ಇಂದ ಲಂಗ್ ಕ್ಯಾನ್ಸರ್ ಬರಂಗಿಲ್ಲ, ಲಂಗ್ ಕ್ಯಾನ್ಸರ್ ಬಂದವರಿಗೆ ಸಾಮಾನ್ಯವಾಗಿ ಜನರಲ್ ವೀಕ್ನೆಸ್ ಇರುತ್ತೆ. ಬರೀ ಲಂಗ್ ಕ್ಯಾನ್ಸರ್ ಅಂತ ಅಷ್ಟೇ ಅಲ್ಲ ಸರ್, ಯಾವುದೇ ಕ್ಯಾನ್ಸರ್ ಇದ್ರು ಕೂಡ ಅವರಿಗೆ ಜನರಲ್ ವೀಕ್ನೆಸ್ ಇರುತ್ತೆ. ನಮಸ್ಕಾರ. ನಮಸ್ಕಾರ ಸರ್, ನಮಸ್ಕಾರ. ಹಲೋ, ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸರ್. ಹಲೋ ಹಲೋ ನಮಸ್ಕಾರ. ಹಲೋ ಡಾಕ್ಟರ್. ಹಾಂ ಡಾಕ್ಟರ್ ಇದ್ದಾರೆ, ತಾವು ಪ್ರಶ್ನೆಯನ್ನು ಕೇಳ್ಬೋದು. ಕೇಳಿ ಸರ್. ಕ್ಯಾನ್ಸರ್ ತಡೆಗಟ್ಟಲಕ್ಕೆ ಏನು ಮಾಡಬೇಕು ಸರ್? ಲಂಗ್ ಕ್ಯಾನ್ಸರ್ ಅಥವಾ ಯಾವುದೇ ಕ್ಯಾನ್ಸರ್? ಹಲೋ ಕೇಳಿಸ್ತಿದೆ ಸರ್. ಹಲೋ ಸರ್. ಹಾಂ, ಲಂಗ್ ಕ್ಯಾನ್ಸರ್ ಹೇಗೆ ತಡೆಗಟ್ಟೋದು ಅಂತ ಹೇಳಿದ್ರೆ, ಹಾಂ, ಬೀಡಿ ಅಥವಾ ಬೀಡಿ ಸಿಗರೇಟು ಸೇದೋದನ್ನು, ಧೂಮ್ರಪಾನವನ್ನು ಬಿಡಬೇಕು. ಓಕೆ, ಆಮೇಲೆ ಈ ತುಂಬಾ ಏನದು ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ವಿಪರೀತವಾದ ಹೊಗೆ ಬರ್ತಕ್ಕಂಥ ಜಾಗ ಇತ್ತಂದ್ರೆ ಮಾಸ್ಕ್ ಹಾಕೋಬೇಕು ಅಥವಾ ಅಂತ ಒಂದು ಜಾಗಗಳನ್ನ ಜಾಗದಿಂದ ದೂರ ಇರಬೇಕು. ಆಮೇಲೆ ಈ ಈ ಟವರ್ಗಳು ಈ ಎಕ್ಸ್ರೇ ಇಂಥವುಗಳನ್ನ ಏನದು ನೀವು ಎಕ್ಸ್ಪೋಸ್ ಆಗೋದನ್ನ ಕಡಿಮೆ ಮಾಡಿಕೊಂಡ್ರೆ ಚಾನ್ಸಸ್ಗಳು ಕಡಿಮೆ ಸರ್. ಗಾಡಿ ಹೊಗೆ ಒಂದು ದಿವಸ ಎರಡು ದಿವಸ ಕುಡಿದ್ರೆ ಬರಲ್ಲ ಸರ್. ಗಾಡಿ ಹೊಗೆನ ಸುಮಾರು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಕುಡಿತಾ ಇದ್ರೆ ಅಂದ್ರೆ ಹೌದು ಸರ್, ರಿಸ್ಕ್ ಇದೆ ಸರ್. ಈಗ ಮೇನ್ ರೋಡ್ ದಿನಂಪ್ರತಿ ಇರ್ತದೆ ಸರ್. ನಿಮ್ ಮನೆ ಮೇನ್ ರೋಡದಲ್ಲಿ ಇದೆಯಾ? ಮೇನ್ ರೋಡ್ ಮ್ಯಾಗಿದೆ ಸರ್. ಹಾಗಿದ್ರೆ ನೀವು ಸ್ವಲ್ಪ ಕಿಟಕಿಲಿ ಸ್ವಲ್ಪ ಧೂಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಒಳ್ಳೇದು ಸರ್. ಯಾಕಂತ ಹೇಳಿದ್ರೆ ಒಂದು ದಿವಸ ಹೊಗೆ ಬಂತು ಅಂದ್ಕೊಳ್ಳೋ ಕ್ಯಾನ್ಸರ್ ಆಗಲ್ಲ ಸರ್. ಸುಮಾರು ವರ್ಷಗಳಿಗೆ ಅದಕ್ಕೆ ಎಕ್ಸ್ಪೋಸ್ ಆತಂದ್ರೆ ನೀವು ಏನದು ಬೇರೆಯವರಿಗೆ ಜನಸಾಮಾನ್ಯರಿಗಿಂತ ನಿಮಗೆ ಬರೋ ಚಾನ್ಸಸ್ ಬೇರೆಯವ್ರಿಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇರುತ್ತೆ. ಹೌದು, ಒಳಗೆ ಹೋಗಿ ಅದು ಉಸಿರಾಟ ತೊಂದರೆ ಅಂದ್ರೆ ಏನಂದ್ರೆ ಈ ಹೊಗೆಯಲ್ಲಿರ್ತಕ್ಕಂಥ ಕೆಮಿಕಲ್ಸ್ ಇರ್ತಾವಲ್ಲ ಸರ್, ಅವೆಲ್ಲ ಹೋಗಿ ಲಂಗ್ಸಿನ ಏನು ಜೀವಕೋಶಗಳಲ್ಲಿ ಬದಲಾವಣೆಗಳನ್ನ ಮಾಡುತ್ತೆ, ಡ್ಯಾಮೇಜ್ಗಳನ್ನ ಮಾಡುತ್ತೆ. ಒಂದು ದಿವಸ ಎರಡು ದಿವಸ ಡ್ಯಾಮೇಜ್ ಆದರೆ ನಮ್ಮ ದೇಹಕ್ಕೆ ಶಕ್ತಿ ಇರುತ್ತೆ, ಆದರೆ ಸುಮಾರು ವರ್ಷ ಒಂದು ಐದು ಹತ್ತು ವರ್ಷ ಹತ್ತದಿನೈದು ವರ್ಷ ಕಂಟಿನ್ಯೂಸ್ ಆಗಿ ಆ ಥರ ಡ್ಯಾಮೇಜ್ ಆಗ್ತಿತ್ತು ಅಂತ ಹೇಳಿದ್ರೆ ಓಕೆ, ಕೆಲವರಲ್ಲಿ ಕ್ಯಾನ್ಸರ್ ಕಾಣಿಸ್ಕೊಳತ್ತೆ. ಬಿಸಿನೀರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಅಲ್ಲ ಸರ್. ಹಲೋ, ಇಲ್ಲ ಸರ್, ಇಲ್ಲ, ಬಿಸಿನೀರಿಗೆ ಅದಕ್ಕೆ ಸಂಬಂಧ ಇಲ್ಲ. ಕರೆಕ್ಟ್ ಆಯಿತು ಅಂತ ಅನ್ಸುತ್ತೆ ಸರ್. ಹಾಂ, ನಾನು ಬ್ರಾಂಕೋಸ್ಕೋಪಿ ಮಾತ್ರ ಬಗ್ಗೆ ಮಾತಾಡ್ತಿದ್ದೆ. ನಮ್ಮ ಶ್ರೀ ಬಿ ಎಂ ಪಾಟೀಲ್ ಮೆಡಿಕಲ್ ಕಾಲೇಜಲ್ಲಿ, ಬಿ ಎಲ್ ಡಿ ಮೆಡಿಕಲ್ ಕಾಲೇಜಲ್ಲಿ ಈ ಬ್ರಾಂಕೋಸ್ಕೋಪಿಯನ್ನು ನಾವು ಸದ್ಯ ಉಚಿತವಾಗಿ ಮಾಡ್ತಾಯಿದ್ದೀವಿ. ಈಗಾಗಲೇ ಎಷ್ಟೋ ಜನ ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ. ಅಂದರೆ ಇದು ತಾವು ಹೇಳೋ ಪ್ರಕಾರ ಇತ್ತೀಚಿನ ಬೆಳವಣಿಗೆ ಅಂತಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಅಂದರೆ ಇದು ಅತಿ ರೀಸೆಂಟ್ ದಿನಗಳಲ್ಲಿ ಕಂಡಿರತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ ಏನಲ್ಲ ಹಳೇದೆ, ಆದರೆ ಈಗ ಅದನ್ನು ಫ್ರೀಯಾಗಿ ಮಾಡಿರೋದು ಕೆಲವು ದಿನಗಳಿಂದ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಫ್ರೀಯಾಗಿ ಮಾಡ್ತಾರೆ. ಅಂದರೆ ಬಿಜಾಪುರದ ಜನತೆಗೆ ಒಂದು ಒಳ್ಳೆ ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದ ನಮ್ಮ ಇನ್ಸ್ಟಿಟ್ಯೂಟ್ ಅವರು ಪ್ರಾರಂಭ ಮಾಡಿದ್ದಾರೆ. ಮತ್ತು ಏನಾದರೂ ಈ ಒಂದು ಈ ಲಂಗ್ಸ್ ಕ್ಯಾನ್ಸರ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ಏನಾದರೂ ಬೆಳವಣಿಗೆಗಳಾಗಿದ್ದಾವೆ ಲೇಟೆಸ್ಟ್ ಆಗಿ? ನಾನು ಲಂಗ್ ಕ್ಯಾನ್ಸರ್ನ ಟ್ರೀಟ್ಮೆಂಟಿನ ಬೆಳವಣಿಗೆಗಳು ಮತ್ತು ಇತ್ತೀಚಿನ ಬೆಳವಣಿಗೆಗಳು ಎರಡನ್ನೂ ಹೇಳ್ಬಿಡ್ತೀನಿ. ಈಗ ನಾ ಹೇಳಿದ್ನಲ್ಲ, ಬಯಾಪ್ಸಿ ಮಾಡಿದ್ವಿ, ಬ್ರಾಂಕೋಸ್ಕೋಪಿ ಮಾಡಿದ್ವಿ, ಸ್ಯಾಂಪಲ್ ತೊಗೊಂಡ್ವಿ, ಅದರಲ್ಲಿ ಕ್ಯಾನ್ಸರ್ ಅಂತ ಬಂತು. ಅದು ಬಂದ ನಂತರ ನಾವು ಸ್ಟೇಜಿಂಗ್ ಮಾಡ್ತೀವಿ ಸರ್, ಯಾವ ಸ್ಟೇಜಲ್ಲಿದೆ, ಯಾವುದೇ ಕ್ಯಾನ್ಸರ್ ಆಗಲಿ ಯಾವ ಸ್ಟೇಜಲ್ಲಿದೆ ಅಂತ ನೋಡೋದು ಇಂಪಾರ್ಟೆಂಟ್. ಸೊ ಇದನ್ನು ಎಷ್ಟು ಸ್ಟೇಜ್ ಅಂತ ನೀವು ವಿಂಗಡಣೆ ಮಾಡ್ತೀರಾ? ಈಗ ಈಗ ಅದರ ಅದು ನೋಡಿ, ನೀವು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಅರ್ಲಿ ಸ್ಟೇಜು ಮತ್ತು ಲೇಟ್ ಸ್ಟೇಜ್ ಅಂತ ಮಾಡೋಣ. ಓಕೆ, ಗಡ್ಡೆ ಒಂದೇ ಜಾಗದಲ್ಲಿದೆ, ಸಣ್ಣದಿದೆ, ಬೇರೆ ಕಡೆ ಸ್ಪ್ರೆಡ್ ಆಗಿಲ್ಲ, ಇನ್ನೊಂದು ಲಂಗ್ಸಿಗೆ ಸ್ಪ್ರೆಡ್ ಆಗಿಲ್ಲ, ಲಿಂಫ್ ನೋಡ್ಸ್ ಅಂತಾರೆ ಆಯ್ತಾ, ಅವಲ್ಲಿಗೆ ಸ್ಪ್ರೆಡ್ ಆಗಿಲ್ಲ. ಓಕೆ, ಆಮೇಲೆ ಡಿಸ್ಟೆಂಟ್ ಮೆಟಾಸ್ಟಾಸಿಸ್ ಅಂದರೆ ಬೇರೆ ಅರ್ಗಗಳು ಅಂದರೆ ಅಂಗಗಳು ಅಂದರೆ ಲಿವರು, ಬ್ರೇನು, ಬೋನು ಅಲ್ಲೆಲ್ಲ ಆಗಿಲ್ಲ ಅವ್ನು ನೋಡ್ತಾರೆ. ಅಂದರೆ ಈಗ ಲೋಕಲೈಸ್ಡ್ ಮತ್ತು ಡಿಸ್ಟೆಂಟ್ ಅಂತ ಮಾಡೋಣ. ಓಕೆ, ಈಗ ಸಣ್ಣ ಗಡ್ಡೆ ಇದೆ ಅಂತ ಹೇಳಿದ್ರೆ ಅಂದರೆ ಅರ್ಲಿ ಸ್ಟೇಜಸ್ ಇರ್ತವೆ. ಓಕೆ, ಆ ಸ್ಟೇಜಸ್ನ ನೋಡೋಕ್ಕೆ ಮೊದಲು ನಾವು ಡಯಾಗ್ನೋಸಿಸ್ ಮಾಡಬೇಕು ಇದು ಕ್ಯಾನ್ಸರ್ ಹೌದಲ್ಲ ಅಂತ. ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಯಾವ ಸ್ಟೇಜಲ್ಲಿದೆ ಅಂತ ನೋಡೋಕ್ಕೆ ಪೆಟ್ ಸ್ಕ್ಯಾನ್ ಅಂತ ಮಾಡ್ತಾರೆ. ಅಂದರೆ ದೇಹನ ಇಡೀ ಬಾಡಿ ಸ್ಕ್ಯಾನ್ ಮಾಡಿ ಎಲ್ಲಾದರೂ ಬೇರೆ ಕಡೆ ಅದರದ್ದು ಸ್ಪ್ರೆಡ್ ಆಗಿದೆ ಅಂತ ನೋಡ್ತಾರೆ. ಓಕೆ, ಇಲ್ಲ ಅಂತ ಗೊತ್ತಾಯ್ತು ಅಂತೇಳಿ ಅರ್ಲಿ ಸ್ಟೇಜಸ್ ಇರಿದಾಗ ಏನು ಮಾಡ್ತಾರೆ, ಸರ್ಜರಿ ಮಾಡ್ತಾರೆ. ಅಂದರೆ ಆ ಗಡ್ಡೆನಷ್ಟೇ ಕಟ್ ಮಾಡ್ಬಿಡ್ತಾರೆ, ಸರ್ಜರಿ ಮಾಡ್ತಾರೆ. ಓಕೆ, ಆಮೇಲೆ ಕೀಮೋಥೆರಪಿ ಅಂತ ಕೊಡ್ತಾರೆ, ಅಂದರೆ ಇಂಜೆಕ್ಷನ್ಸ್ಗಳನ್ನ ಕೊಡ್ತಾರೆ, ಇಂಜೆಕ್ಷನ್ಸು ಮತ್ತು ಏನದು ಟ್ಯಾಬ್ಲೆಟ್ಸ್ಗಳನ್ನ ಕೊಡ್ತಾರೆ. ಕೀಮೋಥೆರಪಿ ಅಂದರೆ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಸ್, ಕ್ಯಾನ್ಸರ್ ಔಷಧಿಗಳನ್ನ ಕೊಡ್ತಾರೆ. ನೀವು ಕೇಳಿರಿ ಮೂವಿ ಸಿನಿಮಾದಲ್ಲೆಲ್ಲ ನೋಡಿರ್ಬೋದು, ಅದನ್ನು ತೊಗೊಂಡ್ರೆ ಕೂದಲು ಉದುರೋದು, ವೀಕ್ನೆಸ್, ಅವೆಲ್ಲ ಆಗ್ತವೆ, ಯಾಕಂದ್ರೆ ತುಂಬ ಸ್ಟ್ರಾಂಗ್ ಇರುತ್ತಲ್ಲ ಅದು. ಹಾಗಿದ್ದರಿಂದ ಈಗ ಇನ್ನೂ ಸೊಫಿಸ್ಟಿಕೇಟೆಡ್ ಡ್ರಗ್ಸ್ಗಳು ಬಂದಿದ್ದಾವೆ, ಸೈಡ್ ಎಫೆಕ್ಟ್ಸ್ಗಳು ಕೂಡ ಕಡಿಮೆ ಇದ್ದಾವೆ. ಸಾಮಾನ್ಯವಾಗಿ ಕೀಮೋಥೆರಪಿ ತೊಗೊಳ್ಳೋರಿಗೆ ವಾಂತಿ ಆಗುತ್ತೆ, ಅದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ಬೋದು. ಸೊ ಸರ್ಜರಿ ಮಾಡ್ಬೋದು, ಇಲ್ಲ ಕೀಮೋಥೆರಪಿ ಔಷಧಿಗಳನ್ನ ಕೊಡ್ಬೋದು. ಇನ್ನೊಂದೇಳಿದ್ರೆ ಈಗ ಕೇಳೋದು ಕರೆಂಟ್ ಕೊಡ್ತಾರೆ ಅಂತಾರೆ, ಕೇಳಿದಾರ, ರೇಡಿಯೇಷನ್ಸ್ ಕೊಡ್ತಾರೆ, ರೇಡಿಯೋಥೆರಪಿ ಅಂತ. ಆ ಗಡ್ಡೆ ಮೇಲೆ ಡೈರೆಕ್ಟ್ ಆಗಿ ಒಂದು ರೇಡಿಯೇಷನ್ಸ್ನ ಬಿಟ್ಬಿಟ್ಟು ಆ ಗಡ್ಡೆಯಲ್ಲಿ ಇರ್ತಕ್ಕಂಥ ಜೀವಕೋಶಗಳನ್ನ ಸಾಯಿಸ್ಬಿಡೋದು. ಹಾಂ, ಸೊ ಒಂಥರ ಸುಟ್ಟ ಹಾಗೆ ಅದನ್ನು, ಹಾಂ, ಅದನ್ನು ಕೊಟ್ಟು ಕೂಡ ಆ ಗಡ್ಡೆನ ಕರಗಿಸ್ಬೋದು, ಇವೆಲ್ಲ ಮಾಡ್ಬೋದು. ಆದರೆ ಒಂದು ಈ ಗಡ್ಡೆ ವಿಪರೀತ ಭಾಗಕ್ಕೆ ಹರಡಿದೆ ಅಂತ ಬಂತು ಅಂದರೆ ಅವಾಗ ಏನು ಮಾಡಬೇಕಾಗತ್ತೆ, ಈಗ ಸಾಯ್ತಕ್ಕಂಥ ವ್ಯಕ್ತಿಗೆ ಆಪರೇಷನ್ ಮಾಡಿ ಅಥವಾ ಇಷ್ಟೊಂದು ಸೈಡ್ ಎಫೆಕ್ಟ್ಸ್ ಇರ್ತಕ್ಕಂಥ ಡ್ರಗ್ಸ್ಗಳು ಕೊಡೋದಕ್ಕಿಂತ ಪ್ಯಾಲಿಯೇಟಿವ್ ಥೆರಪಿ ಅಂತ ಕೊಡ್ತಾರೆ. ಅಂದರೆ ಈಗ ತುಂಬ ವಾಂತಿ ಬರ್ತಿದೆ ಅಂತ ಹೇಳಿದ್ರೆ ಅಂದರೆ ವಾಂತಿ ಬರೋದ್ರ ಹಾಗೆ ಟ್ರೀಟ್ಮೆಂಟ್ ಕೊಡೋದು, ತುಂಬ ಮೈಕೈ ನೋವು ಮೂಳೆ ನೋವು ಇದೆ ಅಂತ ಹೇಳಿದ್ರೆ ಅಂದರೆ ಏನದು ಪೇನ್ ಕೇರ್ ಅಂತ ಕೊಡ್ತಾರೆ, ಅಂದರೆ ಲೈಕ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ತಾರೆ. ಅಂದರೆ ನೋವು ಇಲ್ದರ ಹಾಗೆ ಇಂಜೆಕ್ಷನ್ಸ್